ರತ್ನಾಕ. ಓ ಶ್ಯಾಮಣ್ಣ, ಸುರೇಶ್ ಅಣ್ಣ, ಇದೆಂತ ನೀವು ಅಲ್ಲೇ ನಿಂತು ಮಾತಾಡ್ತಾ ಇದ್ದೀರಿ ಅಂತ ನೋಡುದು ನಾನು. ಅಲ್ಲ, ನಿಮ್ಮ ಮನೆಯ ಮುಂದೆ ಉಂಟಲ್ಲ ಇದು, ಈ ಕರೆಂಟ್ ಇದ್ದು ಬಲ್ಬ್ ಎಂತದೋ ಮೀನುಗುತ್ತದೆ, ಎಂತ ಇದು? ಹೌದು, ಅದು ನಿನ್ನೆ ಮಳೆ ಗಾಳಿ ಎಲ್ಲ ಬಂತಲ್ಲ, ಒಂದು ಗೆಲ್ಲು ಬಿದ್ದಿದೆ, ಅದನ್ನೀಗ ಸರಿ ಮಾಡ್ಲಿಕ್ಕೆ ಹೇಳ್ಬೇಕಷ್ಟೇ ನಾನು. ಹಾಗಾಗಿ ಕರೆಂಟ್ ಸರಿ ಬರ್ತಾ ಇಲ್ಲ ಮನೆಗೆ. ರತ್ನಕಯ್ಯ, ಒಂದು ವಿಷಯ ಏನು ಅಂದ್ರೆ, ಗೆಲ್ಲು ಬಿದ್ದಿದ್ದು ಸ್ವಲ್ಪ ಹಸಿ ಗೆಲ್ಲು ಆದ್ರೆ ಹೌದು, ಅಕಸ್ಮಾತ್ ಒಂದು ಉದ್ದ ಕೊಕ್ಕೆ ಹಿಡ್ಕೊಂಡು ಅದನ್ನೆಲ್ಲ ಎಳೆದು ಹಾಕ್ತೀನಿ ಅಂತ ಹೋಗಬಾರ್ದು. ಯಾಕೆ ಹೇಳಿದ್ರೆ, ನಮ್ಮ ದೇಹವು ಕೂಡ ಇದರಲ್ಲಿಯೂ ಕೂಡ ವಿದ್ಯುತ್ ಹರಿತದೆ ಅಂತ ಇದೆಯಲ್ಲ, ಹಾಗಾಗಿ ಅದು ಶಾಕ್ ಹೊಡೆಯುವಂತ ಒಂದು ಸಾಧ್ಯತೆ ಕೂಡ ಉಂಟು. ಹಾಗಾಗಿ ಹತ್ತಿರ ಇರುವಂತಹ ಯಾರು ಈ ಕೆ ಇ ಬಿ ಅವರು ಇರ್ತಾರಲ್ಲ, ಅವರಿಗೆ ಒಂದು ಫೋನ್ ಮಾಡಿ ಅವರನ್ನ ಕರೆಸಿ ಅದನ್ನ ಮಾಡುದು ಒಳ್ಳೇದು ಅಂತ. ಅದು ಹೌದು. ಮತ್ತೆ ಈಗ ದೊಡ್ಡ ದೊಡ್ಡ ಗೆಲ್ಲೆಲ್ಲ ಕಡಿಲಿಕ್ಕೆ ಪರ್ಮಿಷನ್ ಬೇಕಾ ಚಾಮಣ್ಣ? ಮರವನ್ನ ನಾವು ನೆಡುವುದು ಎಷ್ಟು ಮುಖ್ಯವೋ ಅದನ್ನು ಕಾಪಾಡುವುದು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಹೇಳುವಂತಹದ್ದು, ಗೆಲ್ಲಿನ ಹೆಸರಿನಲ್ಲಿ ಇಡೀ ಮರ ಬುಡಕ್ಕೆ ಕೊಡಲಿ ಹಾಕಿಬಿಟ್ರೆ, ಹಾಗಾಗಿ ಪರ್ಮಿಷನ್ ಅಂದ್ರೆ ನೀವು ಮರವನ್ನೇ ಕಡಿಬಾರದು ಅನ್ನುವಂತ ಒಂದು ಕಾರಣಕ್ಕೆ ಅಲ್ವಾ? ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಮನೆ ಬಳಕೆಗೆ ಆದ್ರೆ ಅದಕ್ಕೆ ಕೂಡ ಪರ್ಮಿಷನ್ ಕೊಡ್ತಾರೆ, ಏನು ದೊಡ್ಡ ಸಮಸ್ಯೆ ಇಲ್ಲ. ಆದ್ರೆ ಕದ್ದು ಮಾರುವುದಕ್ಕೆ ಮಾತ್ರ ಅವಕಾಶ ಇಲ್ಲ ಅಂತ. ಅದಕ್ಕಾಗಿ ಅಲ್ಲ, ನೀವೀಗ ಎಂತ ಒಳಗೆ ಬರ್ತೀರಾ ಅಲ್ಲ, ಅಲ್ಲೇ ನಿಂತುಕೊಂಡು ಮಾತಾಡ್ತೀರಾ? ಅಲ್ಲ, ನಾನು ಈಗ ನೋಡಿದೆ, ನೋಡುವಾಗ ಮೊದಲು ಕಂಡದ್ದು ಈ ಕರೆಂಟ್ ಇದ್ದು ವ್ಯವಸ್ಥೆ, ಹಾಗೆ ನಾನು ಯೋಚನೆ ಮಾಡಿದ್ದು ಎಂತ ಒಂದು ಕೇಳುವ ಅಂತ. ಹಾಗೆ ವಿಶ್ವೇಶ್ವರಯ್ಯನವರು ಏನು ಹೇಳ್ತಾ ಇದ್ರು, ಜೋಗ ಫಾಲ್ಸ್ ನ ಎದುರುಗಡೆ ನಿಂತು ಎಷ್ಟೊಂದು ಚೆನ್ನಾಗಿ ಇದೆ ಅಂತ ಯಾರೋ ಇನ್ನೊಬ್ರು ಹೇಳಿದ್ರಂತೆ. ಅದಕ್ಕೆ ಎಷ್ಟೊಂದು ಎನರ್ಜಿ ಅಥವಾ ಒಂದು ಶಕ್ತಿ ವ್ಯಯ ಆಗ್ತಾ ಇದೆ, ವ್ಯರ್ಥ ಆಗ್ತಾ ಇದೆ ಅಂತ ಹೇಳಿದ್ರು ಅಂತ. ಓ, ಅಂದ್ರೆ ಈ ಕರೆಂಟ್ ಜೋಗಫಾಲ್ ಅಲ್ಲಿ ಉತ್ಪಾದನೆ ಆಗುದು ಅಂತ ವಿಷಯ ಅದಲ್ಲ. ಈಗ ನಮ್ಮ ಶ್ಯಾಮಣ್ಣ ವಿಶ್ವೇಶ್ವರಯ್ಯನವರ ಹೆಸರು ತೆಗ್ದದ್ದು ಯಾಕೆ ಅಂತ, ಏನೋ ವಿಶೇಷ ಇರ್ಬೇಕು ಹಾಗಿದ್ರೆ. ಇವತ್ತು ತಾರೀಕು ಎಷ್ಟು ಹೇಳು? ನಿನ್ನೆಗಿಂತ ಒಂದು ಜಾಸ್ತಿ. ಹೌದು, ಅಲ್ಲ, ಸೆಪ್ಟೆಂಬರ್ 15ನೇ ತಾರೀಕು ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅಂತ ಹೆಸರು ಕೇಳಿದ್ದೀವಲ್ಲ, ಮೈಸೂರಿನ ದಿವಾನ್ ಆಗಿದ್ದವರು, ದೊಡ್ಡ ಇಂಜಿನಿಯರು, ಅವರ ಹುಟ್ಟು ಹಬ್ಬವನ್ನ ಇಂಜಿನಿಯರ್ಸ್ ಡೇ ಅಂತ ಆಚರಣೆ ಮಾಡ್ತಾರೆ ಅಂತ. ಹಾಗೆ ಹಾಗಾಗಿ ವಿಶ್ವೇಶ್ವರಯ್ಯನವರ ಜ್ಞಾಪಕ ಆಯ್ತು ಅಂತ. ಈಗ ನಾವು ಕನ್ನಂಬಾಡಿ ಕಟ್ಟೆ ಅಂತ ಹೇಳ್ತೀವಿ, KRS ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಲ್ಲ, ಅದರಿಂದ ಯಾರ್ಯಾರಿಗೆಲ್ಲ ಉಪಯೋಗ ಆಗಿದೆಯೋ, ಈಗ ಬೆಂಗಳೂರಿನ ಕುಡಿಯೋ ನೀರಿನ ಬಹುಪಾಲು ಇಲ್ಲಿಂದಲೇ ಹೋಗ್ಬೇಕು, ಕನ್ನಂಬಾಡಿ ಕಟ್ಟೆಯಿಂದಲೇ. ಹಾಗೆ ಮಂಡ್ಯ ಜಿಲ್ಲೆಯ ಒಂದು ಭತ್ತ ಬೆಳೆಯುವಂತಹ ಪ್ರದೇಶ ಆಗ್ಬಹುದು, ಬೇರೆ ಬೇರೆ ಕೃಷಿ ಮಾಡುವಂತಹ ಒಂದು ಪ್ರದೇಶ ಆಗ್ಬಹುದು, ತಮಿಳುನಾಡಿಗೂ ಕೂಡ ಇದರಿಂದ ನೀರು ಹೋಗ್ತದೆ. ಹಾಗಾಗಿ ಯಾರೆಲ್ಲ ಈ ಕಾವೇರಿ ನೀರಿನ ಒಂದು ಉಪಯೋಗ ಪಡಿತಾರೋ ಅವರೆಲ್ಲರೂ ಕೂಡ ಪ್ರಾತಸ್ಮರಣೀಯರಾಗಿ ಇವರನ್ನು ನೆನೆಸ್ಕೊಳ್ತಾರೆ ಅಂತ ವಿಶ್ವೇಶ್ವರಯ್ಯನವರನ್ನ. ಹಾಗೆ ಅದು ಇಂಜಿನಿಯರ್ಗಳ ದಿವಸ ಅಂತ. ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬ. ಹೌದು, ಯಾಕಂತ ಹೇಳಿದ್ರೆ ಆ ಕಾಲದಲ್ಲೆಲ್ಲ ಈ ತರದ ಒಂದು ಕಟ್ಟೆ ಎಲ್ಲ ಕಟ್ಟಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭದ ವಿಷಯ ಅಲ್ಲ. ಮತ್ತೆ ಇಷ್ಟು ವರ್ಷಗಳ ಕಾಲದ್ದು, ಇಷ್ಟು ವರ್ಷಗಳ ಕಾಲ ಬಾಳ್ವಿಕೆ ಬಂದಿದೆ ಅಲ್ಲ, ಅದು ಮುಖ್ಯ. ಈಗ ಎಲ್ಲ ಕೂಡ ಅಷ್ಟೆಲ್ಲ ಬರುವುದಿಲ್ಲ. ಈಗ ಯಾಕಿಲ್ಲ ಅಂದ್ರೆ ಗುಣಮಟ್ಟ ಇರುವುದಿಲ್ಲ. ಹೌದು, ಆ ಗುಣಮಟ್ಟ ಇರುವುದಿಲ್ಲ ಒಂದು. ಮತ್ತೆ ಈಗಿನ ಸಂಸ್ಕೃತಿಯೇ ಅದು, ಯೂಸ್ ಅಂಡ್ ಥ್ರೋ. ಥ್ರೋ ನಿಮಗೆ ಥ್ರೋ ಮಾಡ್ಲಿಕ್ಕೆ ಬರಬೇಕು, ಆಮೇಲೆ ಯೂಸ್ ಮಾಡುದು. ಹೌದು, ಈಗ ಒಬ್ಬ ಒಂದು ಕೊಡೆ ಹಿಡ್ಕೋ ಮಳೆಗಾಲಕ್ಕೆ ಬೇಕಲ್ಲ. ಹೌದು, ಕೊಡೆ ಕೊಡೆ ತಕೊಂಡು ಒಂದು 10 ವರ್ಷ ಇನ್ನು ಹೊಸ ಕೊಡೆ ತಗೊಳ್ಳದೆ ಹೋದ್ರೆ ಈ ಕೊಡೆ ಮಾಡುವವರು ಎಂತ ಮಾಡುದು? ಅದು ವಿಷಯ. ಹೌದು, ಅದಕ್ಕಾಗಿ ಮೊದಲೇ ಮುರಿಯುವ ಕೊಡೆಯನ್ನೇ ಮಾಡಿ. 1 ವರ್ಷ ಹೆಚ್ಚಾದ್ರೆ 2 ವರ್ಷ ಕೊಡೆ ಬರಬೇಕು, ಮತ್ತೆ ಅದನ್ನ ಬಿಸಾಡಬೇಕು, ಹೊಸ್ತು ತಗೋಬೇಕು, ಆವಾಗ ಕೊಡೆ ಉತ್ಪಾದನೆ ಮಾಡುವವರಿಗೂ ಕೂಡ ಖರ್ಚಾಗ್ತದೆ. ಅದು ಬಹಳ ಒಳ್ಳೆಯ ಒಂದು ವಿಷಯ ಹೇಳಿದ್ರು. ಅದು ಹೌದು. ಈಗ ಅಣೆಕಟ್ಟು ಅಂತಲ್ಲ ಶ್ಯಾಮಣ್ಣ, ಈಗ ಎಷ್ಟೋ ಸೇತುವೆಗಳನ್ನು ನೋಡ್ತೇವೆ ನಾವು. ಆ ಸೇತುವೆಗಳು ಬ್ರಿಟಿಷರ ಕಾಲದ್ದು, ಆ ಕಾಲದ್ದು ಇವತ್ತಿಗೂ ಇದೆ, ಒಳ್ಳೆ ಗುಣಮಟ್ಟದಲ್ಲಿ ಇದೆ. ಅದೇ, ಆಗ ನಮ್ಗೆ ಕೊಡೆ 10 ವರ್ಷಕ್ಕೆ ಬರಬೇಕು ಅಂತ ಇತ್ತು. ಹೌದು, ಈಗ ಶ್ಯಾಮಣ್ಣ ಹೇಳಿದ ಹಾಗೆ ಬರುವ ವರ್ಷಕ್ಕೆ ಸಾಕು ಅಂತ ಇರೋದು. ಜನರ ಒಂದು ಅಭಿರುಚಿ ಇದೆಯಲ್ಲ, ಬೇಡಿಕೆಗಳು ಕೂಡ ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗ್ತದೆ. ಇವತ್ತು ಬಹಳ ಚಂದ ಇದೆ, ಹೊಸ ಫ್ಯಾಷನ್ ಇಂದು ಅಂತ ತಿಳ್ಕೊಂಡಂತದ್ದು 2 ವರ್ಷ ಕಳೆಯುವಾಗ ಅದು ಹಳತಾ ಇತ್ತು, ಇನ್ ಹೊಸ್ತು ಏನಾದ್ರೂ ತಗೊಳ್ಳುವ ಅಂತ. ಈಗ ಮೊಬೈಲ್ ಎಲ್ಲ ತಗೊಳ್ತಿಲ್ಲ, ಬದಲಾವಣೆ ಮಾಡ್ತೀವಲ್ಲ, ಹಾಗೆ ಇದು. ಅದಕ್ಕೆ ಮೊಬೈಲ್ ಈಗ 2ನೇ ವರ್ಷ ಬರುವುದು. ನನ್ನ ಅಕ್ಕನ ಹತ್ರ ಒಂದು ಮೊಬೈಲ್ ಉಂಟು, ಆ ಮೊಬೈಲ್ 8-9 ವರ್ಷ ಆಯ್ತು, ಹಳೆ ಮೊಬೈಲ್. ಈಗ ಮೊಬೈಲ್ 2ನೇ ವರ್ಷ, ಎಷ್ಟು ನೀವು ಒಳ್ಳೆಯ ಅಥವಾ ಅದ್ಭುತವಾದ ಅದ ಏನ್ ಹೇಳ್ತಾರಲ್ಲ ಫೀಚರ್ ಅದು ಇರುವಂತದ್ದು ಮೊಬೈಲ್ ತಗೊಂಡ್ರು ಕೂಡ ಅದು 2-3 ವರ್ಷ ಆಗುವಾಗ ಹೋಗುದಂತೂ ಗ್ಯಾರಂಟಿ. ಆದ್ರೆ ಸುರೇಶಣ್ಣ, ಈಗ ಇತ್ತೀಚೆಗೆ ದಿವಸಗಳಲ್ಲಿ ನೋಡಿರ್ಬೇಕು ಈ ದ್ವಿಚಕ್ರ ವಾಹನ ಇದೆಯಲ್ಲ, ಹಳೆಯ ಮಾಡೆಲ್ಗಳೆಲ್ಲ ಒಂದು ಕಾಲದಲ್ಲೆಲ್ಲ ಮೂಲೆ ಗುಂಪಾದ ವಾಹನಗಳು ಕೂಡ ಹೊಸ ರೂಪದಲ್ಲಿ ಈಗ ಮತ್ತೆ ಬರ್ತಾ ಇವೆ ಅಂತ. ಅದು ನೋಡಿದ್ರೆ ನಮ್ಮ ರತ್ನಕ್ಕನನ್ನು ನೋಡಿದ್ರೆ ಗೊತ್ತಾಗ್ತದೆ. ಯಾಕಪ್ಪ ಯಾಕಂತ ಹೇಳಿದ್ರೆ, ರತ್ನಕ್ಕ ಮೊದಲು ಒಂದು ಬ್ಲೌಸ್ ಇದು ಮಾಡ್ತಾ ಇದ್ರು, ಈಗ ಮತ್ತೆ ಮೊನ್ನೆ ನೋಡಿದ್ದೇನೆ ಒಂದು ಯಾವ್ದೋ ಮದ್ವೆಗ ಎಂತದಕ್ಕೂ ಹೊರಟದಪ್ಪ, ಅಲ್ಲಿ ಬುಗ್ಗೆ ಬುಗ್ಗೆ ಕೈ. ಅದು ಯಾಕೆ ಗೊತ್ತಾ ಸುರೇಶಣ್ಣ, ಈಗ ಹಿಂದಿನ ಕಾಲದ ಫ್ಯಾಷನ್ ಅಂತ ಹೇಳಿಬಿಟ್ಟು ಹೊಸ ಕಾಲದ ಬೇರೆ ಫ್ಯಾಷನ್ ಬರ್ತದೆ, ಆದ್ರೆ ಮತ್ತೆ ಏನು ಮಾಡ್ತಾರೆ, ಆ ಹಿಂದಿನ ಕಾಲದ್ದೇ ಖುಷಿ ಕಾಣ್ತದೆ, ಅದು ಫ್ಯಾಷನ್ ಆಗಿ ಬಿಡ್ತದೆ. ಈಗ ಡ್ರೆಸ್ ಅಲ್ಲಿ ಇರಬಹುದು ಅಥವಾ ತಲೆ ಕೂದಲ್ನ ಬಾಚುವ ರೀತಿಯಲ್ಲಿ ಇರ್ಬೋದು, ಯಾವುದೇ ರೀತಿಯಲ್ಲಿ ಇರ್ಬೋದು, ಹಳೆ ಕಾಲದ್ದು ಹೊಸ ಫ್ಯಾಷನ್ ಅಂತ ತಗೊಳ್ತಾರೆ. ಹಳೆ ಕಾಲದ್ದು ಅಂತ ತಗೊಳ್ಳುವ ಬದಲು ಹೊಸ ಫ್ಯಾಷನ್ ಅಂತ ಹೇಳಿದ್ರೆ ಈಗಿನ ಯುವಕರಿಗೆ ಅದು ಸ್ವಲ್ಪ ಖುಷಿ ಅನಿಸ್ತದೆ. ಹೆಸರು ಹೊಸತ್ತು, ಹೆಸರು ಹೊಸತ್ತು. ಈಗ ತಿಂಡಿಯೇ ನೋಡಿ, ಸ್ವಲ್ಪ ಸ್ವಲ್ಪ ಏನೋ ಹಾಕುದ್ರಲ್ಲಿ ಬದಲಾವಣೆ ಮಾಡಿ ಮಕ್ಕಳಿಗೆ ಕೊಟ್ರೆ ಅದು ಖುಷಿ ಆಗ್ತದೆ. ಅದೇ ಇಡ್ಲಿ ದೋಸೆ ಹಳೆ ತಿಂಡಿಗಳನ್ನ ಹೆಸರು ಹೇಳಿದ್ರೆ ಅದು ಬೇಡ, ಆ ಹಳತರಲ್ಲಿ ಸ್ವಲ್ಪ ಹೊಸತನ ಕಂಡು ಬಿಟ್ರೆ ಅದು ಖುಷಿ ಅಂತ ಅನಿಸ್ತದೆ. ಮಾತು ಎಲ್ಲೆಲ್ಲೋ ಹೋಗ್ತಾ ಇದೆ. ಅಲ್ಲಿ ವಿಶ್ವೇಶ್ವರಯ್ಯನವರ ಬಗ್ಗೆ ಮಾತಾಡ್ತಾ ನೀರಿನ ಬಗ್ಗೆ ನಾವು ಮಾತನಾಡಿದೀವಲ್ಲ, ಈಗ ಕನ್ನಂಬಾಡಿ ಕಟ್ಟೆ ಆಗ್ಬಹುದು ಅಥವಾ ಹರಿಯುವ ನೀರಾಗಬಹುದು, ಈ ಶುದ್ಧವಾದಂತಹ ನೀರು ಜನರಿಗೆ ಸಿಗಬೇಕು ಅಂದ್ರೆ ನಾವು ಇರುವ ಮಳೆ ನೀರನ್ನೇ ಸಂಗ್ರಹಿಸಿ ಇಟ್ಕೊಳ್ಬೇಕು ಅಂತ. ಈಗ ನಾಡಿದ್ದು 18ನೇ ತಾರೀಕು ಕೂಡ ಅಂತಾರಾಷ್ಟ್ರೀಯ ಒಂದು ಶುದ್ಧ ನೀರಿನ ದಿನ ಅಂತಲೂ ಕೂಡ ಬರ್ತಾ ಇದೆ ಅಂತ. ಅಂದ್ರೆ ನೀರಿನ ಬಗ್ಗೆ ಒಂದು ರೀತಿಯ ಜನಜಾಗೃತಿಯನ್ನ ಮೂಡಿಸುವುದಕ್ಕೆ ಇಂತಹ ದಿನಾಚರಣೆಗಳೆಲ್ಲ ಇರುವಂತಹದ್ದು. ನಾವು ಇತ್ತೀಚಿನ ವರ್ಷಗಳಲ್ಲೆಲ್ಲ ನೋಡ್ತಾ ಇದ್ವಿ, ಒಂದು ರೀತಿಯಿಂದ ಹಿಮಾಲಯ ಪರ್ವತದಲ್ಲಿರುವಂತಹ ಈ ಹಿಮಗಡ್ಡೆಯ ಕರಗಿ ಸಮುದ್ರದ ನೀರಿನ ಮಟ್ಟವು ಕೂಡ ಏರ್ತಾ ಇದೆ ಅಂತ. ಮುಂದೊಂದು ದಿವಸ ಏನಾಗ್ತದೆ, ಕುಡಿಯುವ ನೀರಿಗಾಗಿಯೂ ಕೂಡ ಒಂದು ರೀತಿಯ ಯುದ್ಧ ಆಗುವಂತ ಒಂದು ಸಂದರ್ಭ ಇರ್ತದೆ ಅಂತ. ಹಾಗಾಗಿ ನಾವು ಯೋಚನೆ ಮಾಡಬೇಕು, ಇರುವಂತಹ ಸಿಹಿ ನೀರನ್ನ, ನಮಗೆ ಸಿಹಿ ನೀರು ಅಂತಂದ್ರೆ ದಕ್ಷಿಣ ಭಾರತದಲ್ಲಿ ಮಳೆ ನೀರು ಮಾತ್ರ, ಇದನ್ನ ಉಳಿಸುವಂತಹದ್ದು ಹೇಗೆ, ಖರ್ಚನ್ನ ಮಿತಗೊಳಿಸುವಂತಹದ್ದು ಹೇಗೆ, ಈ ಬಗ್ಗೆಯೂ ಕೂಡ ನಾವು ಯೋಚನೆ ಮಾಡಬೇಕು. ಮಳೆ ಬರ್ತಾ ಇರುವಾಗಲೇ ನೀರನ್ನ ಹಿಡಿದು ಇಡಬೇಕು. ಈಗ ನೀರಿನ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳುವಾಗ ಅದರ ಗುಣಮಟ್ಟವನ್ನು ಕೂಡ ಕಲುಷಿತಗೊಳಿಸಬಾರದು ಅನ್ನುವುದು ಕೂಡ ನಮಗೆ ಗೊತ್ತಿರಬೇಕು. ಈಗ ನಾವು ನೋಡ್ತೇವೆ ಎಷ್ಟೋ ಜನ ಕಸಕಡ್ಡಿಗಳು ಪ್ಲಾಸ್ಟಿಕ್ ಸಿಕ್ಕಿದ್ದೆಲ್ಲ, ನಮಗೆ ಏನು ಬೇಡ ಅಂತ ಇರುವುದು ಎಲ್ಲವೂ ಕೂಡ ಸಮುದ್ರಕ್ಕೆ ಹೊಳೆಗೆ ಕೆರೆಗೆ. ರತ್ನಕ್ಕೆ ಹೇಳಿದ್ದೆಲ್ಲ ಸೇತುವೆ ಸೇತುವೆ, ಹೌದು, ಸೇತುವೆ ಮೇಲೆ ನಿಂತುಕೊಂಡು ಅಥವಾ ಬೈಕ್ ನಲ್ಲೋ ಸ್ಕೂಟರ್ ನಲ್ಲೋ ಹೋಗ್ತಾ ಅಥವಾ ಕಾರ್ ನಲ್ಲಿ ಹೋಗ್ತಾ ಒಂದು ಪ್ಲಾಸ್ಟಿಕ್ ತೊಟ್ಟಿ ಒಳಗಡೆ ಇದ್ದ ಮನೆಯ ಕಸವನ್ನೆಲ್ಲ ಹಾಕೊಂಡು ತುಂಬಿಸಿಕೊಂಡು ಅಂತ ಹಾಸ್ಬಿಡ್ತಾರಲ್ಲ. ಯಾಕೆಂದ್ರೆ ನಮ್ಮ ಮನೆ ಸುತ್ತಮುತ್ತಲೂ ಕ್ಲೀನ್ ಇದ್ರೆ ಸಾಕು, ಅದು ಯಾರಿಗೇನು, ನಮಗೆ ಬೇಡ, ಹೋಗುವ ನೀರಿಗೆ ಬಿಸಾಡಿ ಬಿಡುವ ಅಂತ. ಆದ್ರೆ ಅದರಿಂದ ನಮಗೆ ತೊಂದರೆ ಬರ್ತದೆ ನಾಳೆ ಅನ್ನೋದು ಮನಸ್ಸಲ್ಲಿಲ್ಲ. ಅದು ಬರುವ ತನಕ ನಮಗೆ ತುಂಬಾ ಕಷ್ಟ ಇದೆ. ಆ ಜಾಗೃತಿ ಎಲ್ಲರಲ್ಲೂ ಮೂಡಬೇಕು ಅಲ್ವಾ ಸುರೇಶ್? ಹೌದು ಹೌದು. ಮತ್ತೆ ಶಾಮಣ್ಣ ಹೇಳಿದ್ರು ನೀರಿಗೆ ಯುದ್ಧ ಆಗಬಹುದು ಅಂತ ಹೇಳಿ, ಯುದ್ಧ ಅಂತ ಹೇಳುವಾಗ ನನಗೆ ಭಯ ಅಂತ ಹೇಳಿದ್ರೆ, ಪ್ರತಿ ಸಲವೂ ಕೂಡ ಏನೋ ಒಂದು ಹೆಚ್ಚು ಕಮ್ಮಿ ಆದ ಕೂಡಲೇ ಈ ಮಾಧ್ಯಮಗಳಲ್ಲಿ ಪೇಪರ್ ಅಲ್ಲೆಲ್ಲ ಬರುವುದಪ್ಪ, ಇನ್ನೇನು ಮೂರನೇ ಮಹಾಯುದ್ಧ ಆಗುತ್ತದೋ ಆಗುತ್ತದೋ ಅಂತ. ಪ್ರತಿ ಸಲ ಒಂಥರ ಹೆದರಿಕೆ. ಯಾಕಂತ ಹೇಳಿದ್ರೆ ಈಗೇನಾದ್ರೂ ಯುದ್ಧ ಆದ್ರೆ ಎಲ್ಲರ ಹತ್ರವೂ ಕೂಡ ಎಂತೆಂತ ಬಾಂಬುಗಳೆಲ್ಲ ಉಂಟು. ಒಬ್ಬ ಸ್ವಲ್ಪ ಹೆಚ್ಚು ಕಮ್ಮಿ ಯೋಚನೆ ಮಾಡಿ ಹಾಕಿದ್ರೆ ಮತ್ತೆ ಇಡೀ ಪ್ರಪಂಚ ನಿರ್ನಾಮ ಅದಾಗಿ. ಯುದ್ಧ ಮೊದಲು ಹುಟ್ಟುವುದು ಮನಸ್ಸಿನಲ್ಲಂತೆ. ಮನಸ್ಸಿನಲ್ಲಿ ಹುಟ್ಟಿದ ಒಂದು ಭಾವನೆ ಇನ್ನೊಬ್ಬರನ್ನ ಮೇಲೆ ಬರುವುದಕ್ಕೆ ಬಿಡಬಾರದು ಎನ್ನುವಂಥದ್ದು, ಅದರಿಂದ ಯುದ್ಧ ಪ್ರಾರಂಭ ಆಗ್ತದೆ ಅಂತ. ಅದು ವ್ಯಕ್ತಿ ವ್ಯಕ್ತಿಯ ನಡುವೆ ಕೂಡ ಯುದ್ಧ ಆಗಬಹುದು, ರಾಜ್ಯ ರಾಜ್ಯಗಳ ನಡುವೆ ಆಗಬಹುದು, ಭಿನ್ನಾಭಿಪ್ರಾಯಗಳಾಗಬಹುದು, ಅಥವಾ ದೇಶ ದೇಶಗಳ ನಡುವೆ ಆಗಬಹುದು, ವರ್ಲ್ಡ್ ಅಲ್ಲಿ ಅಥವಾ ವಿಶ್ವ ಯುದ್ಧವು ಕೂಡ ಆಗಬಹುದು ಅಂತ. ಈಗ ಪ್ರಪಂಚದಲ್ಲಿ ನೋಡುವಾಗ ಇದನ್ನೆಲ್ಲ ಗಮನಿಸಿದಾಗ ಅಲ್ಲಿರುವಂತಹ ಸಂಪತ್ತೆಲ್ಲವೂ ಕೂಡ ನಮಗೆ ಬೇಕು ಎನ್ನುವಂತಹ ಒಂದು ಇರ್ತದೆ ಭರವಸೆ, ಇದರಿಂದಾಗಿ ಅವ್ರ ಮೇಲೆ ಯುದ್ಧ ಮಾಡುವ ಅಂತ ಯೋಚನೆ ಬರ್ತದೆ ತೋರುವುದು. ಅಲ್ಲ, ದುರಾಸೆ ಅಥವಾ ಆಸೆ ಎಲ್ಲರಿಗೂ ಕೂಡ ಇರುವಂತದ್ದೇ. ಎಲ್ಲರಿಗೂ ಅಂತ ಹೇಳಿದ್ರೆ, ಈಗ ನಮಗೆ ಸ್ವಲ್ಪ ಕಡಿಮೆ ಇರುವಾಗ ನನಗೆ ಅವರಿಂದ ತಗೊಳ್ಬೇಕು, ಇವನಿಂದ ಸ್ವಲ್ಪ ಜಾಸ್ತಿ ಬರಬೇಕು, ಆಚೆ ಈಚೆ ಅವನನ್ನು ನೋಡಿ ಇನ್ನೂ ಜಾಸ್ತಿ ಬರಬೇಕು ಅಂತ ಆಗುವಂಥದ್ದು. ಸಾಮಾನ್ಯ ದಾರಿಯಲ್ಲಿ ಹೋದ್ರೆ ಇದು ಆಗುದಿಲ್ಲ ಹೇಳುವಾಗ ಇನ್ಯಾವುದಾದ್ರೂ ಒಂದು ದಾರಿ ಕಂಡುಕೊಳ್ಳುದು. ಇಂಥದ್ರಲ್ಲಿ ಸ್ವಲ್ಪ ಈಗ ನೀ ಹೇಳಿದ ಹಾಗೆ ಒಬ್ಬರ ಮನಸ್ಸಿನ ಮತ್ತು ಇನ್ನೊಬ್ಬರ ಮನಸ್ಸಿನ ಈ ಯುದ್ಧ ಅದುವೇ ಮುಂದುವರೆದು ಮುಂದುವರೆದು ಈ ತರ ಆಗುದು ಈಗ. ಹೌದು, ಈಗ ಶಾಮಣ್ಣ ಹೇಳಿದ ಹಾಗೆ ಮನೆಯಿಂದಲೇ ಇಂತಹ ಯುದ್ಧ ಆರಂಭ ಆಗ್ಬಹುದು. ಈಗ ಆಸ್ತಿಯ ಪಾಲಿರ್ಬೋದು, ಹಣದ್ದಿರ್ಬೋದು, ನನಗೆ ಬೇಕು ನನಗೆ ಬೇಕು ಅಂತ ಸಣ್ಣ ಮಟ್ಟದಲ್ಲಿ ಶುರುವಾಗಿ ದೇಶದ ಮಟ್ಟಕ್ಕೆ ವರೆಗೆ ಆ ದುರಾಸೆ ಹಬ್ಬಿಕೊಂಡಾಗ ಅದು ಎಲ್ರಿಗೂ ತೊಂದರೆ. ಇಂತಹ ಭಯಂಕರ ಯುದ್ಧಗಳು ಹಿಂದೆಯೂ ಆಗಿದ್ದವೆ, ಎರಡು ವಿಶ್ವ ಯುದ್ಧಗಳು ಆಗಿದ್ದವೆ. ಆದರೆ ಅದರ ನಂತರ ಜನರಿಗೆ ಸ್ವಲ್ಪ ಬುದ್ಧಿ ಬಂದು ಇತ್ತೀಚೆಗೆ ಮತ್ತೆ ಇದನ್ನ ದೊಡ್ಡ ಮಟ್ಟದಲ್ಲಿ ಆಗ್ಲಿಕ್ಕೆ ಬಿಡ್ಲಿಲ್ಲ. ಆದ್ರೆ ಮಹಾಭಾರತ ಯುದ್ಧ, ಕುರುಕ್ಷೇತ್ರ ಯುದ್ಧ ಆಯ್ತಲ್ಲ, ಅದರಲ್ಲಿಯೂ ಕೂಡ ಹೇಳುವಂತ ಒಂದು ಮಾತೇನು ಗೊತ್ತಾ, ಯುದ್ಧದಲ್ಲಿ ಯಾರೂ ಗೆಲ್ಲುವುದಿಲ್ಲ ಅಂತ. ಗೆದ್ದವರು ಸೋತ ಹಾಗೆ, ಸೋತವರು ಗೆದ್ದ ಹಾಗೆ ಅಂತ ಹೇಳ್ತಾರೆ. ಹಾಗೆ ಈಗಿನ ಯುದ್ಧದಲ್ಲಿಯೂ ಕೂಡ ಅಷ್ಟೇ, ಯಾವ ದೇಶವೂ ಕೂಡ ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಅಂತಿಲ್ಲ, ಸರ್ವನಾಶ ಆಗ್ತದೆ ಅಂತ ಒಂದು ರೀತಿಯಲ್ಲಿ. ಅದಕ್ಕೆ ಎರಡು ಮಹಾಯುದ್ಧಗಳು ಕಳೆದ ಮೇಲೆ ಎಲ್ಲರೂ ಸೇರಿಕೊಂಡು ಒಂದು ಶಾಂತಿಯನ್ನ ಕಾಪಾಡಬೇಕು ಅನ್ನುವಂತ ಒಂದು ಒಪ್ಪಂದ ಯೋಚನೆ ಮಾಡಿ ವಿಶ್ವಸಂಸ್ಥೆ ಮಾಡಿಕೊಂಡಿರುವ, ಹೌದು, ಯುನೈಟೆಡ್ ನೇಷನ್ ಅಂತ ಹೇಳ್ತೀವಲ್ಲ, ಹಾಗೆ ಅವರು ಕೂಡ ಪ್ರತಿ ಸಲವೂ ಕೂಡ ಈ ಶಾಂತಿಯನ್ನು ಕಾಪಾಡುವುದರ ಬಗ್ಗೆ ಹೇಳ್ತಾನೆ ಇರ್ತಾರೆ. ಅಂತ ಹೇಳಿದ್ರೆ ಎಲ್ಲಾದ್ರೂ ಒಂದು ಯುದ್ಧದ ಒಂದು ಕಿಡಿ ಹತ್ತಿಕೊಳ್ತದೆ ಅಂತ ಇದ್ರೆ ಅಲ್ಲಿ ಒಂದು ಮಧ್ಯ ಪ್ರವೇಶಿಸಿ ಹೇಗಾದ್ರೂ ಮಾಡಿ ಒಂದು ಇದನ್ನ ತಹಬಂದಿಗೆ ತರುವಂತ ಒಂದು ಯೋಚನೆ ಮಾಡ್ತಾನೆ ಇದ್ದಾರೆ. ಅಂದ್ರೆ ನಾಡಿದ 29ನೇ ತಾರೀಕು ಕೂಡ ಇದು ವಿಶೇಷವಾಗಿ ಈ ವಿಶ್ವ ಶಾಂತಿಗೆ ಸಂಬಂಧಪಟ್ಟ ಹಾಗೆ ಒಂದು ದಿನ ಇದೆ. ಇದರ ಸಂದೇಶ ಏನು ಅಂತಂದ್ರೆ, ನಮ್ಮ ಒಂದು ಆಸೆಗಳನ್ನ ಮಿತವಾಗಿ ಇಟ್ಟುಕೊಂಡ್ರೆ ಬೇರೆಯವರದನ್ನ ಬೇಕು ಬೇಕು ಅಂತ ಕೇಳುವಂತ ಒಂದು ಪರಿಸ್ಥಿತಿ ಬರುವುದಿಲ್ಲ. ಹಾಗಾಗಿ ಯುದ್ಧಕ್ಕೆ ಕಾರಣವಾಗುವಂತಹ ಅಂಶಗಳನ್ನ ಕಡಿಮೆ ಮಾಡಿ ಅಂತ. ಅದು ಸರಿ. ಈಗ ಈ ಶಾಂತಿ ಅಂತ ಹೇಳುವಾಗ ನನಗೊಂದು ನೆನಪಾಗ್ತಾ ಇದೆ, ನಿಮ್ಮ ಪೈಕಿ ಯಾರಾದ್ರೂ ನನ್ನ ಪೈಕಿ ಶಾಂತಿ ಅಲ್ಲ, ಕೆಲವು ತತ್ವಗಳು. ಈಗ ನಾವು ಅದರಲ್ಲಿ ಯಾರನ್ನು ನೆನಪಿಸಿಕೊಳ್ಬಹುದು ಅಂತ ಹೇಳಿದ್ರೆ, ಇನ್ಯಾರು, ನಮ್ಮ ಮಹಾತ್ಮ ಗಾಂಧಿ. ಹಾ ಹೌದು, ಶಾಂತಿ, ಅಹಿಂಸೆ, ಸರಳತೆ, ಇದಕ್ಕೆಲ್ಲ ಗಾಂಧೀಜಿಯವರು ಹೆಸರಾದಂತವರು. ಇನ್ನೇನು ನಾಡಿದ್ದು ಅಕ್ಟೋಬರ್ 2ಕ್ಕೆ? ಹೌದು ಹೌದು, ಮೊನ್ನೆ ಯಾರೋ ರೇಡಿಯೋದಲ್ಲೆಲ್ಲ ಕೇಳ್ತಾ ಇದ್ದಪ್ಪ, ಈ ಖಾದಿ ಅಂತ ಇದೆಯಲ್ಲ, ಕೈಮಗ್ಗದ ಬಟ್ಟೆಗಳು, ಅವುಗಳಿಗೆಲ್ಲ ಬೇಡಿಕೆ ಇತ್ತೀಚಿನ ದಿವಸಗಳಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಆದರೂ ಕೂಡ ಕೈಮಗ್ಗವನ್ನು ನೇಯುವಂತಹ ಜನರ ಒಂದು ಉದ್ಯೋಗ ಇದೆಯಲ್ಲ, ಅದು ತುಂಬ ಕಷ್ಟದಲ್ಲಿದೆ ಅಂತ ಕೇಳ್ತಾ ಇದ್ರು. ಅಂದರೆ ಈಗಿನ ಫ್ಯಾಷನ್ ಅಂತ ಹೇಳ್ತೀವಿ, ಆವಾಗ ಮಾತಾಡ್ಕೊಂಡ್ವಲ್ಲ, ಫ್ಯಾಷನ್ ಎನ್ನುವುದು ಈ ಕೈಮಗ್ಗವನ್ನು ಸ್ವಲ್ಪ ಮೂಲೆಪಾಲು ಮಾಡಿದೆ ಅಂತ. ಅದರ ಬದಲಿಗೆ ಎಲ್ಲಿ ಎಲ್ಲ ಸಾಧ್ಯ ಇದೆಯೋ ವರ್ಷಕ್ಕೆ 4 ಸೆಟ್ ಬಟ್ಟೆ ತಗೊಳ್ಳುವವರು ಒಂದು ಸೆಟ್ ಆದರೂ ಈ ಖಾದಿ ಬಟ್ಟೆಯನ್ನು ತಗೊಂಡ್ರೆ ಅವರ ಜೀವನಕ್ಕೂ ದಾರಿ ಆಗ್ತದೆ, ಒಂದು ಸಂಸ್ಕೃತಿ ಉಳಿದ ಹಾಗಾಗ್ತದೆ ಅಂತ. ಹಾಗೆ ಈಗ ರತ್ನಕ್ಕ, ನೀವೀಗ ಮುಂದೆ ಖಾದಿದ್ದೇ ಬಟ್ಟೆ ತಗೊಳ್ಬೇಕು. ಅಲ್ಲ, ನನಗೊಂದು ಯೋಚನೆ ಬರುವುದು ಈಗ ಸುರೇಶ್ ಅಣ್ಣ, ಖಾದಿ ಬಟ್ಟೆಯಲ್ಲಿ ಹೊಸ ರೀತಿಯಲ್ಲಿ ಆ ಬಟ್ಟೆಯ ವಿನ್ಯಾಸ ಏನಾದ್ರೂ ಮಾಡಿದ್ರೆ ಅಲ್ಲೂ ಸ್ವಲ್ಪ ಹೊಸತನ ಬಂದ್ರೆ ತಗೊಂಡಾರೇನೋ ಅಂತ ಅನಿಸುದು ನನಗೆ. ಅದಕ್ಕೆಲ್ಲ ಈಗ ಉಡುಪಿ ಬಟ್ಟೆ ಎಲ್ಲ ಇದೆಯಲ್ಲ, ಪೆರ್ಲದ್ದು, ಪೆರ್ಲ ಮಗ್ಗದ್ದು ಅಂತೆಲ್ಲ ಬರ್ತದಲ್ಲ, ಅದಕ್ಕೂ ಕೂಡ ಬೇಡಿಕೆ ಇದೆ. ಅಲ್ಲ ಸರಿ, ಈಗ ನಮ್ಮ ಸುರೇಶಣ್ಣ ಕೇಳಿದ್ದು ಬೇರೆ ವಿಷಯ, ಈಗ ನಾನೇನು ಬಟ್ಟೆ ವಿಷಯ ಹೇಳಿದೆ, ಅವರೀಗ ಖಾದಿ ಅಂತ ಹೇಳಿದ್ದು ಈಗ ಕಾಫಿ ಅಂತ ಹೇಳಿದ ಹಾಗೆ ಆಯ್ತು ನನಗೆ. ಈಗ ಅವರಿಗೆ ಶೀತ ಎಲ್ಲ ಕಡಿಮೆ ಆಗಿದೆ, ಹಾಗಾಗಿ ಕಷಾಯ ಇವತ್ತು ಕೂಡ ಬೇಡ, ನಾನೀಗ ಬಿಸಿ ಬಿಸಿ ಕಾಫಿ ತರ್ತೇನೆ. ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಸೂರ್ಯನಾರಾಯಣ ಭಟ್ ಪಿಎಸ್ ಹಾಗೂ ಗಂಗಾರತ್ನ ಮುಗುಳಿ. ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ ಕೇಳಿದಿರಿ. ಇದೀಗ ಬೃಹತ್ ಲಸಿಕಾ ಆಂದೋಲನದ ಕುರಿತು ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರಿದ್ದಾರೆ. ಈಗ ಸುಮಾರು 1.5 ವರ್ಷದಿಂದ ಕೊರೋನಾದ ಬಗ್ಗೆ ನಾವು ಅವರ ಹತ್ರ ಬೇರೆ ಬೇರೆ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ಕೇಳಿಕೊಂಡು ತಿಳಿತಾ ಇದ್ದೇವೆ. ಈ ಕೋವಿಡ್ ಅಥವಾ ಕೊರೋನಾದ ಸಂದರ್ಭದಲ್ಲಿ ಅದರ ಜೊತೆಗೆ ಈಗ ಲಸಿಕೆ ಹಾಕಿಸುವುದು ಕೂಡ ಬಹಳ ಒಂದು ಪ್ರಾಮುಖ್ಯವಾದಂತಹ ಸಂಗತಿ ಅಂತ ಎಲ್ರಿಗೂ ಗೊತ್ತಿದೆ. ಬೃಹತ್ ಅಭಿಯಾನ ನಡೀಲಿಕ್ಕಿದೆ ಇದೇ 17ನೇ ಸೆಪ್ಟೆಂಬರ್. ಅದರ ಬಗ್ಗೆ ಅವರನ್ನ ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸರ್. ಸರ್, ಈಗ ಈ ಬೃಹತ್ ಕೋವಿಡ್ ಲಸಿಕಾ ಅಭಿಯಾನ ಅಂತ ಈ 17 ಸೆಪ್ಟೆಂಬರ್ ಅಂದು ನಡೀತಾ ಇರುವಂತದ್ದು, ಇದು ಯಾವ ತರದ ಅಭಿಯಾನ ಮತ್ತೆ ಎಲ್ಲಿ ನಡೀತಾ ಇರುವಂತದ್ದು? ಈಗ ಮೊದಲನೇದಾಗಿ ಈ ಕೋವಿಡ್ ತುಂಬಾ ದೊಡ್ಡ ರೋಗ ನಾವೆಲ್ಲ ತಿಳಿದ ಹಾಗೆ, ಆದರೆ ಅದೃಷ್ಟವಶಾತ್ ನಮಗೆ ಅಷ್ಟೇ ಒಳ್ಳೆಯದಾದ ಒಂದು ಅದಕ್ಕೆ ಲಸಿಕೆ ಬಂದಿದೆ. ಸೊ ಈ ಲಸಿಕೆ ಬಂದ ನಂತರ ಸರ್ಕಾರದ ಗುರಿ ಏನಿದೆ ಅಂತ ಹೇಳಿದ್ರೆ ಆದಷ್ಟು ಜನರಿಗೆ ಅದನ್ನು ಮುಟ್ಟಿಸಬೇಕು ಅಂತ. ಹೌದು. ಆದರೆ ಕೆಲವೊಂದು ಸಲ ಈ ಲಸಿಕೆಯಲ್ಲಿ ಒಂದು ಕ್ರಮ ಇದೆ, ಯಾವಾಗ ನಾವು ಒಂದೇ ಸಲಕ್ಕೆ ಒಂದೇ ದಿವಸ ಒಂದೇ ದಿನ ಜಾಸ್ತಿ ಜನರಿಗೆ ಕೊಡ್ತೇವೋ ಹಾಗಾದರೆ ಪರಿಣಾಮ ತುಂಬಾ ಜಾಸ್ತಿ. ಅದರಿಂದ ಎರಡು ಉಪಯೋಗ, ಒಂದು ಒಂದೇ ಸಲಕ್ಕೆ ಎಲ್ಲರನ್ನೂ ಕೊಡುವಾಗ ಹೆಚ್ಚಿನ ಜನರಲ್ಲಿ ಇಮ್ಯುನಿಟಿ ಉತ್ಪತ್ತಿ ಆಗ್ತದೆ. ನೀವು ಲಸಿಕೆ ಪಡ್ಕೊಂಡು ನಿಮ್ಮಲ್ಲಿ ಅದರ ನಿರೋಧಕ ಶಕ್ತಿ ಬೆಳೆಯುವುದರ ಒಳಗೆ ನಿಮಗೆ ಮತ್ತೇನಾದರೂ ವೈರಸ್ ತಗೊಳಿದ್ರೆ ತೊಂದರೆನೇ. ಸೊ ಆದ ಕಾರಣ ನಿಮಗೂ ಲಸಿಕೆ ಬೇಕು, ಹತ್ತಿರದ ಮನೆಯವನಿಗೂ ಲಸಿಕೆ ಬೇಕು, ಆಚೆ ಮನೆಯವನಿಗೂ ಲಸಿಕೆ ಬೇಕು. ಎಲ್ಲರೂ ಒಂದೇ ಸಮಯದಲ್ಲಿ ಹಾಕಿಸ್ಕೊಂಡಲ್ಲಿ ಅಥವಾ ಒಂದು ಚಿಕ್ಕ ಸಮಯದ ಒಳಗೆ ಹಾಕಿಸ್ಕೊಂಡಲ್ಲಿ ಆ ಜಾಗದಲ್ಲಿ ಮತ್ತೆ ರೋಗ ಬರುವ ಸಾಧ್ಯತೆ ತುಂಬಾನೇ ಕಮ್ಮಿ ಆಗುತ್ತೆ. ಈಗ ಈ ಲಸಿಕಾ ಅಭಿಯಾನ ಅಂತ ಹೇಳುವಾಗ ಇದು ಎಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾತ್ರ ನಡೆಯುವುದ? ಖಂಡಿತ ಇಲ್ಲ. 30 ಲಕ್ಷ ಡೋಸ್ ಕೊಡುವ ಒಂದು ಅಭಿಯಾನವನ್ನು ನಮ್ಮ ಕರ್ನಾಟಕ ಸರ್ಕಾರ ಇಟ್ಕೊಂಡಿದೆ. ಅದೇ ರೀತಿ ಭಾರತ ಸರ್ಕಾರ ಪ್ರತಿಯೊಂದು ರಾಜ್ಯದಲ್ಲೂ ಇದನ್ನು ನಡೆಸುವಂತೆ ಈಗಾಗಲೇ ಸೂಚನೆ ಕೊಟ್ಟಿದೆ. ಸೊ ಇದು ಇಡೀ ದೇಶದಲ್ಲೇ ನಡೆಯುತ್ತದೆ. ನಮ್ಮಲ್ಲಿ ಅತಿ ಅಗತ್ಯವಾಗಿ ಆಗಲೇಬೇಕು, ಅದು ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ, ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಈಗ ಇಷ್ಟರವರೆಗಿನ ಒಂದು ಲಸಿಕೆಯ ಪ್ರಗತಿಯನ್ನು ನೋಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆ ರೀತಿಯ ಪ್ರಗತಿ ಇದೆಯಾ? ಹೇಗೆ? ಖಂಡಿತ ಹೌದು. ನಾವು ಇಡೀ ಕರ್ನಾಟಕವನ್ನು ನೋಡಿದರೆ ಸುಮಾರು 2-3 ಸ್ಥಾನದಲ್ಲೇ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಯವರು ಆಗಲಿ ಜಿಲ್ಲಾಡಳಿತದಿಂದ ಆಗಲಿ ಈ ಲಸಿಕೆಗೆ ತುಂಬಾನೇ ಒತ್ತು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ನೆರೆಯ ರಾಜ್ಯದಲ್ಲಿ ಸಾಕಷ್ಟು ಈ ಕೋವಿಡ್ ಪ್ರಕರಣಗಳು ಕಂಡು ಬರ್ತಾ ಇವೆ. ಸೊ ಆ ಹಿನ್ನೆಲೆಯಲ್ಲಿ ನಮಗೆ ಒಂದು ಸ್ವಲ್ಪ ತೊಂದರೆಗಳಾಗುವ ಸಾಧ್ಯತೆ ಜಾಸ್ತಿ ಅನ್ನೋದನ್ನು ಮನಗಂಡು ನಮಗೆ ಎಲ್ಲಕ್ಕಿಂತ ಜಾಸ್ತಿ ಲಸಿಕೆಯನ್ನು ಒದಗಿಸಿದ್ದಾರೆ. ಹಾಗೂ ಈಗಾಗಲೇ ನಾವು ಲಸಿಕೆಯ ಏನು ಗುರಿ ಟಾರ್ಗೆಟ್ ಇದೆ ಅದನ್ನು ಸುಮಾರು 2-3 ಸ್ಥಾನದಲ್ಲೇ ಇದ್ದೇವೆ ನಾವು. ಸರಿ, ಈ ಬೃಹತ್ ಲಸಿಕಾ ಅಭಿಯಾನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅದರ ಮುಖ್ಯವಾದ ಕೇಂದ್ರಗಳಿರ್ತವೆ? ಈಗ ನೆಕ್ಸ್ಟ್ 2 ಕಾಲದಲ್ಲಿ ಆಯಾಯ ಜಾಗಕ್ಕೆ ಅನುಗುಣವಾಗಿ ಆಯಾಯ ವೈದ್ಯಾಧಿಕಾರಿಗಳು, ಈಗ ಮಹಾನಗರ ಪಾಲಿಕೆಯಲ್ಲಿ ವಾರ್ಡ್ ಲೆವೆಲಲ್ಲಿ ಅದಕ್ಕಿಂತಲೂ ಸೂಕ್ಷ್ಮ ಲೆವೆಲ್ಗೆ ಹೋಗ್ಬೋದು. ಆದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏನಾಗಿದೆ, ಕೆಲವೊಂದು ಜಾಗದಲ್ಲಿ ತುಂಬಾ ಜನ ತಗೊಂಡಿದ್ದಾರೆ, ಕೆಲವೊಂದು ಜಾಗದಲ್ಲಿ ತಗೊಂಡಿಲ್ಲ. ಸೊ ತಗೊಳ್ಳದ ಜಾಗದಲ್ಲಿ ಜಾಸ್ತಿ ಬೂತ್ಗಳನ್ನು ಮಾಡ್ತಾರೆ ಅಥವಾ ಜಾಸ್ತಿ ಸುಲಭವಾಗಿ ಜನರಿಗೆ ಬರುವ ಹಾಗೆ ವ್ಯವಸ್ಥೆ ಮಾಡ್ತಾರೆ. ಅಂತೂ ಖಂಡಿತವಾಗಿಯೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉಪಕೇಂದ್ರ ಮಟ್ಟದಲ್ಲಿ ಎಲ್ಲಾ ಕಡೆಯಲ್ಲೂ ಬೂತ್ ಇರ್ತದೆ. ಅದಕ್ಕಿಂತಲೂ ಹೆಚ್ಚಿನ ಮಟ್ಟಕ್ಕೆ ಈಗ ವೈದ್ಯಾಧಿಕಾರಿಗಳು ಅಗತ್ಯ ಬಿದ್ದಲ್ಲಿ ಖಂಡಿತ ಮಾಡ್ತಾರೆ. ಈ ಲಸಿಕೆಯ ಬಗ್ಗೆ ಹೇಳುವುದಾದ್ರೆ ಲಸಿಕೆ ಅನ್ನುವಂಥದ್ದು ಒಂದು ದೊಡ್ಡ ಅಭಿಯಾನವಾಗಿ ಸುಮಾರು 9 ನಡೀತಾ ಇದೆ ಅಂತ ಹೇಳ್ಬೋದು. ಈ 9 ಸುಮಾರು ಮಟ್ಟಿಗೆ ಜನರಿಗೆ ತುಂಬಾ ಸಂಶಯಗಳಿದ್ವು, ಅದರಲ್ಲಿ ಮೊದಮೊದಲಿಗೆ ಸ್ವಲ್ಪ ಕಷ್ಟ ಇತ್ತು, ನಂತರ ಅವುಗಳು ನಿವಾರಣೆಯಾಗಿ ಜನರು ಬರ್ತಾ ಇದ್ದಾರೆ. ಆದರೂ ಕೂಡ ಈಗ ಕೆಲವು ಸಂಶಯಗಳು ಜನರ ಹತ್ರ ಇದ್ದಾವೆ. ಖಂಡಿತ ಇದೆ. ಉದಾಹರಣೆಗೆ ಈಗ ವಯಸ್ಸಾದವರು ಹೆಚ್ಚು ಜನ ಬರಲಿಕ್ಕೆ ಸ್ವಲ್ಪ ಹಿಂದೇಟು ಆಗ್ತಾ ಇರುವಂತದ್ದು ಕಂಡು ಬಂದಿದೆ ಅಂತ ಹೇಳಿ ಅಧಿಕಾರಿಗಳೆಲ್ಲ ಹೇಳಿದ್ದಾರೆ. ಈ ವಯಸ್ಸಾದವರು ಇದನ್ನು ತಗೊಳ್ಬಹುದಾ? ಹೇಗೆ? ನಿಜವಾಗಿ ಯಾರು ತಗೋಬೇಕು ಮೊದಲು ಅಂತ ಹೇಳಿದ್ರೆ ವಯಸ್ಸಾದವರು ತಗೋಬೇಕು. ಅಂದ್ರೆ ನಾವು ಕಳೆದ 2 ಆದ ಸಾವಿನ ಪ್ರಮಾಣ ನೋಡಿದ್ರೆ ಇಲ್ಲಿ ಸಾವು ಸಂಭವಿಸಿದ್ದು ಹೆಚ್ಚಾಗಿ ವಯಸ್ಸಾದವರಲ್ಲಿ. ಹಾಗಾದ್ರೆ ಅವರು ಮೊದಲಿಗೆ ರೋಗದಿಂದ ಅವರಿಗೆ ನಿರೋಧಕ ಶಕ್ತಿ ಬರುವಾಗಿ ನೋಡಬೇಕು. ಸೊ ಅವರಿಗೆ ಮೊದಲು ಕೊಡಬೇಕು ಹಾಗೂ ಅವ್ರು ತಗೊಳ್ಳೇಬೇಕು. ಆದರೆ ಕೆಲವೊಂದು ಕಾರಣ ಇದೆ, ವಯಸ್ಸಾದವರಿಗೆ ನಡೀಲಿಕ್ಕೆ ಕಷ್ಟ ಆಗ್ತದೆ, ಎಲ್ಲೋ ದೂರದಲ್ಲಿ ಕೇಂದ್ರ ಇದ್ರೆ, ಲಸಿಕಾ ಕೇಂದ್ರ ಇರಬಹುದು, ಅಥವಾ ಅವರಿಗೆ ಮನೆಯಿಂದ ಕರ್ಕೊಂಡು ಹೋಗ್ಲಿಕ್ಕೆ ಯಾರು ಇಲ್ಲದೆ ಇರಬಹುದು, ಅಥವಾ ನನಗೇನೋ ಜ್ವರ ಬಂದರೆ ನನಗೆ ತೊಂದರೆ ಆಗ್ತದೋ ಅನ್ನೋ ಭಯ ಇರ್ಬೋದು. ಈ ಎಲ್ಲ ಕಾರಣಗಳಿಂದ ಇವತ್ತು ಬರ್ತಾ ಇಲ್ಲ. ಇದಕ್ಕೆಲ್ಲಕ್ಕೂ ನಾವು ಆರೋಗ್ಯ ಇಲಾಖೆಯಿಂದ ಹಾಗೂ ಜಿಲ್ಲಾಡಳಿತದಿಂದ ಸರಿಯಾದ ಮಾರ್ಗದರ್ಶನ ನೀಡಲ್ಪಟ್ಟ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಳ್ತೇವೆ. ಅಂದರೆ ಈಗ ಒಬ್ಬ ತುಂಬ ಮುದಿ ವಯಸ್ಸಿನವರು ಇರ್ತಾರೆ, ಬರಲಿಕ್ಕೆ ಕಷ್ಟ ಆಗತ್ತೆ. ಸೊ ಅವರಿಗೆ ಮನೆಗೆ ಹೋಗಿ ಕೊಡ್ಬೋದು, ಅಥವಾ ಹತ್ತಿರದ ಆಶನವರ ಮೂಲಕ ಅವರು ಮಾತಾಡಿಕೊಂಡು ಹತ್ತಿರ ಎಲ್ಲಿದೆ ಅಲ್ಲಿ ಬರುವ ವ್ಯವಸ್ಥೆ ಇದ್ರೆ ಖಂಡಿತ ಅಲ್ಲಿಗೆ ಬರಬಹುದು. ಅದು ಸರಿ. ಅದೇ ಸಮಸ್ಯೆ ಮತ್ತು ಅದೇ ಪ್ರಶ್ನೆ ಇರುವಂತಹದ್ದು ಈ ಕೆಲವು ರೋಗ ಇರುವವರಿಗೆ, ಮುಖ್ಯವಾಗಿ ವಿಶೇಷವಾದಂತಹ ಕಾಯಿಲೆ ಇರುವವರಿಗೆ, ಹೃದ್ರೋಗ ಇರ್ಬೋದು, ಹೃದಯ ಸಂಬಂಧಿ ಕಾಯಿಲೆ ಇರ್ಬೋದು, ಅಥವಾ ಮೂತ್ರಪಿಂಡಗಳ ಸಂಬಂಧಿ ಕಾಯಿಲೆ ಇರ್ಬೋದು, BP ಶುಗರ್ ಅನ್ನುವಂಥದ್ದು ಜಾಸ್ತಿ ಇದ್ದವರಾಗಿರ್ಬೋದು, ಇವರಿಗೆಲ್ಲ ಹೇಗೆ ಈ ಔಷಧಿ ಕೊಟ್ಟರೆ ತೊಂದರೆಗಳು ಕಂಡು ಬರ್ತಾವ? ಖಂಡಿತ ಇಲ್ಲ, 100 ಇಲ್ಲ. ಇಡೀ ದೇಶದಾದ್ಯಂತ ನೋಡಿದ್ರೆ ಸುಮಾರು 70 crore ಕೊಟ್ಟಿದೆ ಈ ಸೈಡ್ ಇಫೆಕ್ಟ್, ಅಥವಾ ಏನು ನಾವು ಆಡು ಭಾಷೆಯಲ್ಲಿ ಹೇಳ್ತೇವೆ ಸೈಡ್ ಇಫೆಕ್ಟ್ ಅಥವಾ ಅದರಿಂದ ಆಗುವ ದುಷ್ಪರಿಣಾಮ ಅಂತ ನೋಡಿದರೆ ಅದು ಇಲ್ಲವೇ ಇಲ್ಲ, ಆಲ್ಮೋಸ್ಟ್ 0. ಅಂಥದ್ರಲ್ಲಿ ಜನ ಇಂಥದಕ್ಕೆ ಹೆದರುವ ಅಗತ್ಯವೇ ಇಲ್ಲ. ಅದರಲ್ಲೂ ಇನ್ನೊಂದು ಮಾತು ಹೆಚ್ಚಾಗಿ ಹೇಳೋದಿದ್ರೆ, ಈ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುವವರು ಇರ್ಬೋದು, ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವವರು ಇರ್ಬೋದು, ಅಥವಾ ಕಿಡ್ನಿ ಕಾಯಿಲೆಯಿಂದ ಬಳಲ್ತಾ ಇರುವವರು ಇರ್ಬೋದು, ಅಥವಾ ಬೇರೆ ಯಾವುದೇ ಕಾಯಿಲೆಯಿಂದ ಬಳಲ್ತಾ ಇರ್ಬೋದು, ಅವರೆಲ್ಲರೂ ಖಂಡಿತವಾಗಿಯೂ ಯಾವುದೇ ರೀತಿಯ ಹಿಂಜರಿಕೆ ಇಲ್ಲದೆ ತಗೊಳ್ಳೇಬೇಕು. ಯಾಕಂತೇಳಿ ಅವ್ರಿಗೆ ಒಂದು ವೇಳೆ ಈ ರೋಗ ಬಂದರೆ ಅದರಿಂದ ಆಗುವ ದುಷ್ಪರಿಣಾಮ ಜಾಸ್ತಿ ಇರ್ತದೆ. ಸೊ ಇದು ಏನಾಗತ್ತೆ, ಈಗ ಲಸಿಕೆಯನ್ನು ನೀಡಿದ ತಕ್ಷಣ ಆ ರೋಗವನ್ನು ಎದುರಿಸುವ ಶಕ್ತಿ ದೇಹಕ್ಕೆ ಬರ್ತದೆ. ಈಗ ನೀವು ಹೇಳಿದ್ರಿ ವಯಸ್ಸಾದವರಿಗೆ ಬರಲಿಕ್ಕೆ ಆಗದಿರಬಹುದು ಈ ಲಸಿಕಾ ಕೇಂದ್ರಕ್ಕೆ ಅಂತ ಹೇಳಿ, ಅದೇ ರೀತಿ ಬರಲಿಕ್ಕೆ ಆಗದವರು ಇನ್ನೂ ಕೂಡ ಹಲವು ಕಾಯಿಲೆಯಿಂದ ಬಳಲುವವರು ಇದ್ದಾರೆ, ಉದಾಹರಣೆಗೆ ಪ್ಯಾರಲಿಸಿಸ್ ಆದವರು ಇಂಥವರೆಲ್ಲ, ಅವರ ವ್ಯವಸ್ಥೆ ಏನು? 18 ವರ್ಷದ ಮೇಲ್ಪಟ್ಟವರಿಗೆಲ್ಲರಿಗೂ ತಲುಪಬೇಕು. ಸೊ ನಾವು ಮುಖ್ಯವಾಗಿ ಇವತ್ತು ಏನು ನೋಡಬೇಕು ಅಂತ ಹೇಳಿದರೆ, 45 ವರ್ಷದಿಂದ ಮೇಲ್ಪಟ್ಟವರಲ್ಲಿ ಯಾರೂ ಬಾಕಿ ಆಗಬಾರ್ದು, ಎಲ್ಲರೂ ತಗೊಳ್ಳೇಬೇಕು. ಸೊ ತಾವು ಹೇಳಿದಂತೆ ಸಾಕಷ್ಟು ತೊಂದರೆಗಳಿರ್ಬೋದು, ಮುದಿ ವಯಸ್ಸಿನವರು ಇರ್ಬೋದು, ಪ್ಯಾರಲೈಸ್ ಆಗಿರ್ಬೋದು, ಅಥವಾ ಅಂಗವಿಕಲರು ಇರ್ಬೋದು. ಇವರೆಲ್ಲ ಏನ್ ಮಾಡಬಹುದು ಅಂತ ಹೇಳಿದ್ರೆ, ತಮ್ಮ ಹತ್ತಿರದ ಆರೋಗ್ಯ ಸಹಾಯಕಿಯರಿರ್ತಾರೆ, ಈಗ ನಮ್ಮ ENM ಅವರು ಇರ್ತಾರೆ, ಅವರಿಗೆ ಸಂಪರ್ಕಿಸ್ಬೋದು, ಅಥವಾ ಆಶಾ ಅವರು ಇರ್ತಾರೆ, ಅವರನ್ನು ಕೇಳ್ಬೋದು. ಎಲ್ಲರೂ ನಮ್ಮ ಮನೆಗೆ ಬಂದು ಕೊಡಿ ಅಂತ ಹೇಳಿದ್ರೆ ಆಗ ನಾವು ಎಲ್ಲರಿಗೂ ಕೊಡುವ ಸಾಧ್ಯತೆ ಕಮ್ಮಿ ಆಗ್ತದೆ. ಯಾಕಂತ ಹೇಳಿದ್ರೆ ಒಂದು ಮನೆಗೆ ಹೋಗಿ ಇನ್ನೊಂದು ಮನೆಗೆ ಹೋಗುವಾಗ ಸಾಕಷ್ಟು ಸಮಯ ತಗೊಳ್ತದೆ. ಆದರೆ ಯಾರಿಗೆ ನಿಜವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೆ ನಿಜವಾದ ಅನಾನುಕೂಲತೆ ಇದೆ, ಅವರಿಗೆ ಖಂಡಿತವಾಗಿಯೂ ಈ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಹಾಗೂ ಜಿಲ್ಲಾಡಳಿತ ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆಯನ್ನು ಮಾಡುವಂತೆ ಸೂಚಿಸಿದೆ, ಹಾಗೆ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾ ಇದೆ. ಇವತ್ತು ಲಸಿಕಾ ಕೇಂದ್ರ ಎಲ್ಲಿ ಇದೆ ಅನ್ನೋದನ್ನು ಇವತ್ತು ಸಂಜೆ ಒಳಗೆ ವೈದ್ಯಾಧಿಕಾರಿಗಳು ಅದನ್ನು ಖಚಿತಪಡಿಸಿಕೊಳ್ತಾರೆ. ಸರ್ಕಾರಿ ಆಸ್ಪತ್ರೆಗೆ ಸಂಬಂಧಪಟ್ಟ ಯಾರಲ್ಲಿ ಕೇಳಿದ್ರು ನಿಮಗೆ ಖಂಡಿತ ಗೊತ್ತಾಗ್ತದೆ. ಸರಿ, ಈಗ ನೀವು ಎಲ್ಲರೂ ತಗೊಳ್ಬೇಕು ಹೇಳಿದ್ರಿ, ಹಾಗಿದ್ರೆ ಇದನ್ನ ತಗೊಳ್ಳಬಾರದವರು ಯಾರು ಇಲ್ವಾ? ನಮ್ಮ ಪಟ್ಟಿಯಲ್ಲಿ ಎಂಥವ್ರು ಇಲ್ಲ, ಆದ್ರೆ ಕೆಲವೊಂದು ಇಮ್ಯುನೋಗ್ಲೋಬಿನ್ ಥೆರಪಿಯಲ್ಲಿ ಈಗಾಗಲೇ ಇರುವವರು, ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿರುವವರು, ಖಂಡಿತವಾಗಿಯೂ ಅವರಿಗೆ ಅವರದೇ ಆದ ವೈದ್ಯರು ಇರ್ತಾರೆ, ಅಥವಾ ನಮ್ಮ ಸರ್ಕಾರಿ ವೈದ್ಯರಾದ್ರೆ ಇರ್ತಾರೆ. ಸೊ ಅವರು ಒಂದು ವೇಳೆ ಇವನಿಗೆ ಕೊಡುವುದೇ ಬೇಡ ಯಾವುದೇ ವ್ಯಾಕ್ಸಿನ್ ಅನ್ನು ತೀರ್ಮಾನಿಸಿದ್ರೆ ಆಗ ಮಾತ್ರ, ಆದ್ರೆ ಇದು ಇಂಥವರ ಸಂಖ್ಯೆ ಆಲ್ಮೋಸ್ಟ್ ನಿಲ್. ಹಾಗೂ ಇನ್ನೊಬ್ರು ಇದ್ದಾರೆ, ಈಗಾಗಲೇ ಮೊನ್ನೆ ಕೋವಿಡ್ ಬಂದು ಹೋದವರಿಗೆ ತಮ್ಗೊತ್ತು 90 ದಿವಸ ನಾವು ಬಿಟ್ಟು ಕೊಡಬೇಕು ಅನ್ನೋ ಒಂದು ನಿಯಮ ಇದೆ. ಸೊ ಅದು ಖಂಡಿತ ಪಾಲನೆ ಆಗ್ತದೆ. ಸರಿ, ಈಗ ಯಾವ ಜ್ವರ ಇದ್ರೂ ಕೂಡ ಜ್ವರ ಬಂದವರು ತಗೊಳ್ಬಹುದಾ? ಹೇಗೆ? ಅದು ತುಂಬಾ ಕ್ಲಿಷ್ಟ ಪ್ರಶ್ನೆ ಕೇಳಿದ್ರಿ ನೀವು, ಯಾವ ಜ್ವರ ಬಂದರೂ ತಗೋಬಹುದಾ ಅಂತ. ಈಗ ಒಂದು ವೇಳೆ ಅದು ಕೋವಿಡ್ ರೀತಿಯ ಜ್ವರ ಅಂತ ಕಂಡು ಬಂದ್ರೆ, ಅಂದ್ರೆ ಯಾರಿಗೆ, ವ್ಯಕ್ತಿಗೆ ಅಲ್ಲ, ವೈದ್ಯಾಧಿಕಾರಿ ಅವರು ಯೋಚಿಸಿದ್ರೆ ಆಗ ಅವರು ಕೊಡದೆ ಮುಂದುವರಿಸಬಹುದು. ಅಂದ್ರೆ ಜ್ವರ ಇರುವಾಗ ತಗೊಳ್ಬಹುದಾ ಅಂತ? ಜ್ವರ ಇರುವಾಗ ಖಂಡಿತ ತಗೋಬಹುದು, ಆದರೆ ಯಾವ ಜ್ವರ ಅನ್ನೋದನ್ನು ತೀರ್ಮಾನಿಸುವುದನ್ನು ಸಂಬಂಧಪಟ್ಟ ವೈದ್ಯಾಧಿಕಾರಿ ಅವರಿಗೆ ಬಿಡಿ. ಅವರಿಗೆ ಏನಾದರೂ ಸಂದೇಹ ಬಂದ್ರೆ ಒಂದೆರಡು ದಿವಸ ಬಿಟ್ಟು ಮತ್ತೆ ಕೊಡಬಹುದು. ಆದ್ರೆ ಇದನ್ನು ನೀವೇ ಮನೆಯಲ್ಲಿ ಕೂತ್ಕೊಂಡು ನನಗೆ ಜ್ವರ ಬಂದ ಹಾಗೆ ಆಗ್ತಾ ಉಂಟು, ನನಗೆ ಜ್ವರ ಇದೆ ಅನ್ನೋದನ್ನು ಯೋಚಿಸದೆ ಸಂಬಂಧಪಟ್ಟ ವೈದ್ಯರ ಸಲಹೆಯ ಮೇಲೆಗೆ ಆ ರೀತಿ ವ್ಯವಸ್ಥೆ ಮಾಡ್ಕೊಳ್ಬಹುದು. ಈಗ ಇಲ್ಲಿ ಕೊಡ್ತಾ ಇರೋದು ಮೊದಲನೇ ಡೋಸ, ಎರಡನೇ ಡೋಸ, ಎರಡನ್ನೂ ಕೊಡ್ತೇವೆ. ಮೊದಲನೇ ಗುರಿ ಏನು ಅಂತ ಹೇಳಿದ್ರೆ, ಮೊದಲನೇ ಡೋಸ್ ಪಡ್ಕೊಂಡು ಎರಡನೇ ಡೋಸ್ ಪಡ್ಕೊಳ್ಳಿಗೆ ಬಾಕಿ ಇರೋರು ಒಂದಷ್ಟು ಜನ ಇದ್ದಾರೆ, ಸುಮಾರು 60% ಬಾಕಿ ಇದ್ದಾರೆ. ಮೊದಲನೇ ಡೋಸ್ ತಗೊಂಡಿದ್ದಾರೆ, ಎರಡನೇ ಡೋಸ್ ಅವ್ರಿಗೆ ಬಾಕಿ ಇದೆ. ಆ 84 ದಿವಸ ಕೋವಿಶೀಲ್ಡ್ ಆದವರು ಅವ್ರು ಖಂಡಿತ ತಗೊಳ್ಬೇಕು. ಇನ್ನೊಂದಷ್ಟು ಜನ ಕೋವ್ಯಾಕ್ಸಿನ್ ತಗೊಂಡು ಅವ್ರದ್ದು ಸೆಕೆಂಡ್ ಡೋಸ್ ಬಾಕಿ ಇದೆ, ಅವರನ್ನು ಕೊಡಿಸ್ಬೇಕಾಗತ್ತೆ. ಅಂತೂ ಯಾರಿಗೆ ಡ್ಯೂ ಇದೆ ಅಥವಾ ಯಾರು 84 ದಿವಸ ಕೋವಿಶೀಲ್ಡ್ ಆದರೆ ಅವರು ತಗೊಳ್ಬೇಕು, ಹಾಗೂ ಕೋವ್ಯಾಕ್ಸಿನ್ ಅಲ್ಲಿ 1 ತಿಂಗಳಾದವರು ಕೂಡ ತಗೋಬೇಕು. ಇದಲ್ಲದೆ ಮೊದಲನೇ ಡೋಸ್ ಬಾಕಿ ಇದ್ದವರು ಸಾಕಷ್ಟು ಇದ್ದಾರೆ. ಕೆಲವೊಂದು ವಿಚಿತ್ರ ಕಾರಣಗಳಿಂದ ನನಗೆ ಬೇಡ, ನನಗೇನಾಗುವುದಿಲ್ಲ ಅನ್ನೋ ಒಂದು ಮನೋಭಾವನೆಯವರು ಇರ್ತಾರೆ. ಸೊ ಇವರು ತಗೊಳ್ಬೇಕು ಅಂತ ಹೇಳೋದು ನಾವು. ಯಾಕೆಂತ ಹೇಳಿದ್ರೆ, ನಿಮಗೆ ಬೇಡ ಆಗಿರ್ಬೋದು, ಆದ್ರೆ ಸಮಾಜಕ್ಕೆ ನೀವು ತಗೊಂಡ್ರೆ ಒಳ್ಳೇದಾಗ್ತದೆ. ಅಂದ್ರೆ ಈಗ ನಾವು ಪೋಲಿಯೋದಲ್ಲೂ ಅದನ್ನೇ ಹೇಳೋದು. ಕೆಲವೊಂದಷ್ಟು ಜನ ಹೇಳ್ತಾರೆ, ನನ್ನ ಮಗ ಹೊರಗೆ ಹೋಗುದಿಲ್ಲ, ನನ್ನ ಮನೆ ನಾನು ಜಾಗ್ರತೆಯಲ್ಲಿ ಇರ್ತೇನೆ, ನಾನು ಯಾವುದೇ ರೀತಿ ಸೋಂಕು ತಗಲದಾಗಿ ನೋಡ್ತೇನೆ. ಆದರೂ ನೀವು ಸಮಾಜವನ್ನು ರಕ್ಷಿಸಬೇಕಾದ್ರೆ ನೀವು ಖಂಡಿತವಾಗಿ ಲಸಿಕೆಯನ್ನು ಸಾರ್ವತ್ರಿಕವಾಗಿ ತಗೋಬೇಕು, ಅದು ಕೋವಿಡ್ ಆಗಿರಲಿ ಪೋಲಿಯೋ ಆಗಿರಲಿ. ಈಗ 2-3 ತರದ ಲಸಿಕೆಗಳಿದ್ದಾವೆ ಅಂತ ಹೇಳಿ ನಾವು ಕೇಳಿದ್ದೇವೆ. ಈ 2-3 ತರದ ಲಸಿಕೆಗಳಲ್ಲಿ ಯಾವ ಲಸಿಕೆಯನ್ನು ಈಗ ಕೊಡಲಾಗ್ತದೆ ಆ ಸಂದರ್ಭದಲ್ಲಿ? ಈಗ ನೋಡಿ, ಭಾರತ ಸರ್ಕಾರದ ವತಿಯಿಂದ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ನೀಡಲ್ಪಡುವುದು ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್, ಎರಡು ಅತ್ಯುತ್ತಮವಾದ ಲಸಿಕೆಗಳು. ಯಾವುದೇ ರೀತಿಯ ನಮಗೆ ಸೈಡ್ ಇಫೆಕ್ಟ್ಸ್ ಬಂದಿಲ್ಲ, ಬಂದದ್ದು ಯಾವುದು ನಮಗೆ ಗಮನಕ್ಕೂ ಇಲ್ಲ, ತುಂಬ ಅತ್ಯಂತ ನೆಗ್ಲೆಜಿಬಲ್ ಬಂದಿರೋದು. ಸೊ ಇದು ಒಂದು. ಒಂದಷ್ಟು ಖಾಸಗಿ ಲಸಿಕೆಗಳು ಇದ್ದಾವೆ, ಖಾಸಗಿ ಲಸಿಕೆಗಳು ಅಂತ ಹೇಳಿದ್ರೆ ಸ್ಪುಟ್ನಿಕ್ ಅಂತ ಹೇಳ್ತೀವಿ, ಇನ್ನು ಬರುವುದಕ್ಕೆ ಝೈಡಸ್ ಕಡೆಲ್ಲದ ಅವ್ರದ್ದೊಂದು ವ್ಯವಸ್ಥೆ ಬರಲಿಕ್ಕೆ ಬಾಕಿ ಇದೆ, ಮತ್ತೆ ಜಾನ್ಸನ್ ಅವ್ರದ್ದು ಮಾಡರ್ನಾ ಅಂತ ಬರ್ತದೆ, ಮತ್ತೆ ಫೈಜರ್ ಅವ್ರದ್ದು ಬರ್ತಾ ಇದೆ. ಲಸಿಕೆಗಳು ಹಲವಾರು ಇವೆ. ಆದ್ರೆ ಇವತ್ತು ನಮ್ಮ ಅತಿ ಅಗತ್ಯತೆ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿರುವ ಲಸಿಕೆಯನ್ನಾದ್ರೂ ತಗೊಳ್ಳುವ, ಇಲ್ಲಿ ತೊಂದರೆನೇ ಅದೇ ಆಗಿರೋದು. ನಿಜವಾಗಿ ಯಾರು ತಗೊಳ್ಬೇಕಿತ್ತು ಅವರಲ್ಲೊಂದಷ್ಟು ಜನ ಬಾಕಿ ಆಗಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಇದೆ, ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದು ಸಂದರ್ಭದಲ್ಲಿ ಅವರು ಲಸಿಕೆ ತಗೊಂಡ್ರೆ ಈಗ ಮತ್ತೆ ಬಂದು ಈ ಎರಡನೇ ಲಸಿಕೆಯನ್ನು ಈ ಅಭಿಯಾನದ ಮುಖಾಂತರ ತಗೊಳ್ಬಹುದಾ? ಖಂಡಿತ ತಗೋಬಹುದು. ಆದ್ರೆ ಅವರು ತಗೊಂಡ ಲಸಿಕೆ ಕೋವಿಶೀಲ್ಡ್ ಆಗಿರ್ಬೇಕು. ಈಗ ಕೋವಿಶೀಲ್ಡ್ ಮೊದಲನೇ ಡೋಸ್ ತಗೊಂಡಿದ್ರೆ ಎರಡನೇ ಡೋಸ್ ಖಂಡಿತ ಕೋವಿಶೀಲ್ಡ್ ತಗೋಬಹುದು. ಅವರು ಅಲ್ಲಿ ಕೋವ್ಯಾಕ್ಸಿನ್ ತಗೊಂಡಿದ್ರೆ ಎರಡನೇ ಡೋಸ್ ಇಲ್ಲಿ ಕೋವ್ಯಾಕ್ಸಿನ್ ತಗೋಬಹುದು. ಅಂದ್ರೆ ಈಗ ನಿಮ್ಮ ಅಭಿಯಾನದಲ್ಲಿ ಎರಡೂ ಲಸಿಕೆಗಳು ಲಭ್ಯ ಇರುತ್ತವೆ? ಹೇಗೆ? ಖಂಡಿತ ಇರುತ್ತೆ. ಅಗತ್ಯಕ್ಕೆ ತಕ್ಕಂತೆ ಅಲ್ಲಿ ಅಲ್ಲಿಯ ವೈದ್ಯಾಧಿಕಾರಿಗಳು ಅದನ್ನು, ಈಗ ವೈದ್ಯಾಧಿಕಾರಿ ಅವರಿಗೆ ಗೊತ್ತಿರುತ್ತದೆ ಎಷ್ಟು ಜನ ಫಸ್ಟ್ ಡೋಸ್ ಕೋವಿಶೀಲ್ಡ್ ತಗೊಂಡಿದ್ದಾರೆ, ಎಷ್ಟು ಜನ ಕೋವ್ಯಾಕ್ಸಿನ್ ತಗೊಂಡಿದ್ದಾರೆ ಅಂತ. ಸೊ ಅವರ ಅಗತ್ಯತೆಗೆ ಅನುಗುಣವಾಗಿ ಆಯಾಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅವರವರ ಹತ್ತಿರದಲ್ಲಿ ಮಾಡಿರ್ತಾರೆ. ಸೊ ಇದನ್ನು ಜನ ಅರಿತುಕೊಳ್ಬೇಕು, ಅವರಿಗೆ ಬೇಕಾಗಿ ಇಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಇವತ್ತು 17ನೇ ತಾರೀಕು. ಸೊ ಜನರಿಗೋಸ್ಕರ ಮಾಡ್ತಾ ಇರುವಂತ ಈ ಒಂದು ಅಭಿಯಾನವನ್ನು ಜನರು ಪೂರ್ತಿಯಾಗಿ ಅದರ ಪ್ರಯೋಜನ ಪಡ್ಕೊಂಡು, ನನಗೆ ಜ್ವರ ಬರ್ಬೋದು ಆಗ ನೀವು ಅದಕ್ಕೆ ಬೇಕಾದ ಪ್ಯಾರಾಸಿಟಮಾಲ್ ಮಾತ್ರೆಯನ್ನು ಕೂಡ ಉಚಿತವಾಗಿ ವೈದ್ಯಾಧಿಕಾರಿಯವರು ಅಥವಾ ಅಲ್ಲಿಯ ಯಾರು ಇಂಜೆಕ್ಷನ್ ನೀಡುವ ದಾದಿಯರು ಇರ್ತಾರೆ ಅವ್ರು ಖಂಡಿತವಾಗಿ ಕೊಡ್ತಾರೆ. ಸರ್, ಇದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ನಡೆಯುತ್ತೆ? ಬೆಳಿಗ್ಗೆ ನಾವು ಯೋಚಿಸಿರುವುದು ಮುಂಜಾನೆಯಿಂದಲೇ, ಆದರೂ ಖಂಡಿತ 8 ಗಂಟೆಯಿಂದ ಸಂಜೆ ಸೂರ್ಯಾಸ್ತದವರೆಗೆ ಖಂಡಿತವಾಗಿಯೂ ಇರ್ತದೆ. ನಮ್ಮ ಇನ್ನು ಆಯಾಯ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋತಾರೆ. ದಿನವಿಡೀ ಲಭ್ಯವಿರುತ್ತದೆ, ದಿನವಿಡೀ ಲಸಿಕಾ ಅಭಿಯಾನ ಲಭ್ಯವಿರುತ್ತದೆ. ದಯವಿಟ್ಟು ಇದರ ಪ್ರಯೋಜನ ನೀವು ಪಡ್ಕೊಳ್ಳಿ. ಸರ್, ನೀವು ಈ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ, ಈಗ ಇರುವಂತಹ ಒಂದು ರೋಗದ ಬಗ್ಗೆ ಒಂದು ಪ್ರಶ್ನೆ. ಈ ನೀಪಾ ಅನ್ನುವಂತಹ ಒಂದು ರೋಗ, ಈ ನೀಪಾ ಅನ್ನುವಂತಹದ್ದು ದಕ್ಷಿಣ ಕನ್ನಡದಲ್ಲಿ ಇದೆಯಾ? ಹೇಗೆ? ಖಂಡಿತವಾಗಿಯೂ ಇಲ್ಲ, ನಿನ್ನೆ ಸಂಜೆವರೆಗೂ ಇಲ್ಲ, ಮುಂದಕ್ಕೂ ಬರುವ ಸಾಧ್ಯತೆ ತುಂಬಾನೇ ಕಮ್ಮಿ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ನಿಫಾ ವೈರಸ್ ಕೇರಳದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಕಂಡು ಬಂದಿದೆ, ಅಲ್ಲಿಗೆ ಬೇಕಾದ ಸರ್ವಿಲೆನ್ಸ್ ಆಕ್ಟಿವಿಟಿ, ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅದನ್ನು ಸರಿಯಾಗಿ ಮಾಡಿದ್ದಾರೆ. ಸೊ ಅಲ್ಲಿಂದ ಹರಡುವ ಸಾಧ್ಯತೆ ತುಂಬಾನೇ ಕಮ್ಮಿ. ಆದಾಗ್ಯೂ ಯಾರಾದರೂ ಇವತ್ತು ಕೋಝಿಕೋಡಿಂದ ಅಥವಾ ಮಹಾರಾಷ್ಟ್ರ ಅಂತ ಜಾಗದಿಂದ ಬಂದರೆ ಜ್ವರದ ಪ್ರಕರಣಗಳು, ಅವರನ್ನೊಂದು ಪ್ರತ್ಯೇಕಿಸಿ ಅಗತ್ಯ ಬಿದ್ದಲ್ಲಿ ಅವರ ರಕ್ತದ ಮಾದರಿಯನ್ನು ಪರೀಕ್ಷೆ ಕಳಿಸಲಾಗುತ್ತದೆ. ಆ ಪರೀಕ್ಷೆಯಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲಾದರೂ ನಡೀತದ ಹೇಗೆ? ನೋಡಿ, NIV ಪೂನಾ ಮತ್ತು ಸದ್ಯಕ್ಕೆ ಕೋಝಿಕೋಡಲ್ಲಿ ಇದರ ಪರೀಕ್ಷೆ ಮಾಡ್ತಾ ಇದ್ದಾರೆ. ಈಗ ನಿಫಾ ಮತ್ತು ಉಳಿದ ರೋಗಗಳಲ್ಲಿ ರೋಗಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಕಿಂತಲೂ ಅವನು ಇನ್ನೊಬ್ಬರಿಗೆ ಹರಡದಂತೆ ನೋಡ್ಲಿಕ್ಕೋಸ್ಕರ ನಮಗೆ ರೋಗದ ಖಚಿತತೆ ಬೇಕಾಗಿರೋದು. ಸೊ ಆದ ಕಾರಣ 1-2 ದಿವಸದೊಳಗೆ ನಮಗೆ ಖಂಡಿತ ರಿಪೋರ್ಟ್ ಸಿಗತ್ತೆ, ಸಿಕ್ಕಿದ ಕೂಡಲೇ ಹೇಳ್ಬೋದು. ನಮ್ಮಲ್ಲಿ ಕೋವಿಡ್ ಕಮ್ಮಿ ಆಗ್ತಾ ಇದೆ, ಡೆಂಗು ಕಮ್ಮಿ ಆಗ್ತಾ ಇದೆ, ಮಲೇರಿಯಾ ಕಮ್ಮಿ ಆಗ್ತಾ ಇದೆ. ಯಾಕೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲಾಖೆದ್ದಾಗಲಿ ಅಥವಾ ಉಳಿದ ಕೆಲಸ ಮಾತ್ರ ಅಲ್ಲ, ಮಾಧ್ಯಮದವರು ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಜನರು ಅದನ್ನು ಅರಿತುಕೊಂಡು ಅವರ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ಈಗ ಯಾವುದೇ ಸಾಂಕ್ರಾಮಿಕ ರೋಗದಲ್ಲಿ ದೊಡ್ಡ ಪಾತ್ರ ಇರುವುದು ಜನರದ್ದು. ನಮ್ಮ ಮನೆಯಲ್ಲಿ ನೀರು ನಿಂತಿದೆ, ಅದರಲ್ಲಿ ಸೊಳ್ಳೆ ಮುಟ್ಟೆ ಇಡಬಾರ್ದು ಅಂತ ಯೋಚಿಸ್ಬೇಕು ತಾನೆ? ನನಗೆ ಕೆಮ್ಮಿದೆ, ಇನ್ನೊಬ್ಬನಿಗೆ ಬರಬಾರ್ದು ಅಂತ ಹೇಳೋದನ್ನು ಅವನು ಯೋಚಿಸ್ಬೇಕು ತಾನೆ? ಆದ ಕಾರಣ ಜನರ ಪಾತ್ರ ದೊಡ್ಡದು. ಖಂಡಿತ ನಮ್ಮಲ್ಲಿಯ ಜನರು ತುಂಬ ಬುದ್ಧಿವಂತರು, ಅದನ್ನು ಯೋಚಿಸಿ ಇನ್ನೊಬ್ಬರಿಗೆ ಹರಡದಂತೆ ಬೇಕಾದ ಎಲ್ಲ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನೋ ಭರವಸೆ ನನಗೆ ಖಂಡಿತ ಇದೆ. ಒಳ್ಳೆಯದು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೇ. ಮುಖ್ಯವಾಗಿ ಇದೇ ಸೆಪ್ಟೆಂಬರ್ 17ರಂದು ನಡೀಲಿಕ್ಕಿರುವಂತಹ ಬೃಹತ್ ಕೋವಿಡ್ ಲಸಿಕಾ ಅಭಿಯಾನ ಏನು, ಮತ್ತೆ ಅದರಲ್ಲಿ ಜನರು ಯಾವ ರೀತಿಯಲ್ಲಿ ಭಾಗವಹಿಸಿ ಈ ಅಭಿಯಾನವನ್ನು ಯಶಸ್ವಿಗೊಳಿಸಬಹುದು ಅನ್ನೋದರ ಕುರಿತು ಅವರು ಮಾಹಿತಿ ನೀಡಿದ್ದಾರೆ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಬೃಹತ್ ಕೋವಿಡ್ ಲಸಿಕಾ ಆಂದೋಲನದ ಕುರಿತು ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ